ಚೈತ್ರವನು ಏರ ಕೇಸರಿ ರಾಯನ ಚೈತ್ರವನು ಓ ಜನ್ಮಸ್ಥಾನ ಕಡಗವನು ವದ ಕೆಡವೆ ತಗದೆ ನುಂಡವನು ತೆಲೆ ಎಡದಿದ್ದ ಪಂಜೆಯ ರಾಳೆಯನು ಆಗ ಗಡಬಡಿಸಿ ಒಕ್ಕನ ಊರವನೋ ಬ್ಯಾನತಿರವೇದಾನೋ ರಾಯಪ್ಪನು ದಾಲ ಹಿಡಿದನ ಕೈಯಾಗ ಕಡಗವನು ದೇವಂಸ ದೇವಿ ವರ ಪಡೆದ ತಾಲೂಕ ಕಚೇರಿ ಸಂಪಗಾವೆಯಲು ಸುಬೇದಾರಗ ಕೊಡಬೇಕು ಚೀಟಿಯನು ಇದುವರೆಗೆ ಖಾನಾಪುರ ತಾಲೂಕಿನ ಇಟಿಗಿಯ ಸದ್ಯಪ್ಪ ಸಿದ್ದಪ್ಪ ಬಳಗಪ್ಪನವರ್ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದವನ್ನು ಕೇಳಿದಿರಿ. ಈಗ ಸಾಕ್ಷರತೆಯ ಗೀತೆ. ಈಶ್ವರ್ ಅರಣಿಯವರ ರಚನೆ.